ಸರ್ ಇದರಲ್ಲಿ ಖರ್ಚು ಬಹಳ ಕಡಿಮೆ ಸರ್, ಖರ್ಚು ಕಡಿಮೆ ಆ ರೀತಿ, ಹಂಗಾಗಿ ನಾವ್ ಆಯ್ಕೆ ಮಾಡ್ಕೊಂಡಿವಿ ಸರ್. ಈಗ ಅಲ್ಲಿಂದ ಯಾವ್ದೇ ಒಂದು ಲೇಬರ್ ಚಾರ್ಜ್ ಇರಲ್ಲ ಸರ್ ಅದಕ್ಕ, ಅದಕ್ಕೆ ಸರ್ ನಾವು ಗೊಬ್ಬರ ಹಾಕೋದು ಸರ್, ಅಲ್ಲಿಂದ ಏನಪ್ಪ ಅಂತಂದ್ರೆ ಕಟಾವ್ ಬಂದ ಕಟಾವ್ ಮಾಡೋ ಮಾತ್ರ ಇರುತ್ತೆ ಸರ್. ಆ ಒಂದು ಉದ್ದೇಶಕ್ಕಾಗಿ ನಾವು ತಾಳೆ ಬೆಳೆ ಆಯ್ಕೆ ಮಾಡ್ಕೊಂಡಿವಿ ಸರ್. ಅಂದ್ರೆ ಖರ್ಚು ಕಡಿಮೆ, ಪೂರ್ತಿ ಕಡಿಮೆ ಸರ್. ನಿರ್ವಹಣಾ ವೆಚ್ಚ ಕಡಿಮೆ ಸರ್. ಕಡಿಮೆ ಶೂನ್ಯ ಅನ್ಬೋದ ಅಥವಾ ಶೂನ್ಯ ಅನ್ಬೋದು ಸರ್. ಆರಂಭದಲ್ಲಿ ಏನು ಖರ್ಚಿರಲ್ವಾ? ಆರಂಭದಲ್ಲಿ ನಾಟಿ ಮಾಡಕ್ಕಿರುತ್ತೆ ಸರ್, ಒಂದು ಮೂರನೇ ವರ್ಷ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಕ್ರಾಪ್ ಬರ್ತಾ ಹೋಗುತ್ತೆ ಸರ್. ನಮ್ಮದು ಫಸ್ಟ್ನೇ ವರ್ಷದಲ್ಲಿ ಮೂರನೇ ವರ್ಷದಲ್ಲಿ ಒಂದು ಎಕರೆಗೆ ಒಂದು 2 ಟನ್ ಬಂತು ಸರ್. ಈಗ 4ನೇ ವರ್ಷದಲ್ಲಿ ಒಂದು 5 ಟನ್ ಬಂತು ಸರ್. ಇದು ಈಗ ಸುಮಾರು ಒಂದು ವರ್ಷಕ್ಕೆ ಒಂದು 30-35 ಟನ್ ಬರ್ತು ಸರ್, ಎಕರೆಗೆ ಒಂದು 5 ಟನ್ ಅಂತ ಬರ್ತು ಸರ್. ಈಗ ನಿಮ್ಮ ಮನೆಯಲ್ಲಿ ಎಲ್ಲ ಎಷ್ಟು ಜನ ಸದಸ್ಯರು ಇದ್ದೀರಿ? ಟೋಟಲ್ 6 ಜನ ಇದೀವಿ ಸರ್. 6 ಜನ ಇದ್ದೀರಿ? ಹೌದು ಸರ್. ಕೃಷಿಯನ್ನ ನೋಡ್ಕೊಳ್ಳೋರು? ನಮ್ಮ ತಮ್ಮನಾರದ ಸರ್, ನಾವು ನೋಡ್ತೀವಿ ಸರ್. ಅಲ್ಲ ಎಷ್ಟು ಜನ ನೋಡ್ಕೊಂತಾರೆ ಒಟ್ಟು? ಒಂದು ಇಬ್ಬರೇ ಸಾಕಂತ? ಸಾಕು ಸರ್. ಮಹಿಳೆಯರು ನಿಮ್ಮ ಹೊಲದ ಕೆಲಸದಲ್ಲಿ ಭಾಗಿಗಳಾಗ್ತಾರ? ಈಗ ಹಸು ಸಾಕಾಣಿಕೆಗೆ ಸಹಾಯ ಮಾಡ್ತಾರೆ ಸರ್. ಪಶು ಸಾಕಾಣಿಕೆ ಸಹಿತ ಇದೆ ನಿಮ್ಗೆ? ಇದೆ ಸರ್. ಎಷ್ಟು ದನ ಕರುಗಳಿದ್ದಾವೆ ಸರ್? ನಮ್ಮ 5 ದನ ಅದ ಸರ್. 5 ದನ ಇದೆ ಸರ್. ಈಗ ನೀವು ತಾಳೆ ಬೆಳೆಯನ್ನ ಅದೊಂದು ವಾಣಿಜ್ಯ ಬೆಳೆಯನ್ನಾಗಿ ಆಯ್ಕೆ ಮಾಡ್ಕೊಂಡ್ರೆ ಅದು ಖರ್ಚು ಕಡಿಮೆ, ಲಾಭ ಜಾಸ್ತಿ ಅಂತನ? ಲಾಭ ಇದೆ ಸರ್, ಲಾಭನೂ ಜಾಸ್ತಿ ಇದೆ. ಮತ್ತೆ ಇದು ಎಷ್ಟು ವರ್ಷಗಳವರೆಗೂ ಆದಾಯ ತಂದು ಕೊಡ್ತದೆ? ಈ ಸುಮಾರು 30 ವರ್ಷ ಅಂತ ಹೇಳ್ತಾರೆ ಸರ್. 30 ವರ್ಷ ತನಕ ಆದಾಯ ಬಂದೇ ಬರ್ತದೆ ಸರ್. ಬಂದೇ ಬರ್ತದೆ. ಈ ಹೆಂಗ್ ಸರ್ ಅಂತಂದ್ರೆ, ಒಂದು ಸಂಬಳ ಸರ್, ಒಬ್ಬ ನೌಕರ ಸಂಬಳ ಹೆಂಗಿರುತ್ತೆ ಸರ್, ಆ ಟೈಪ್ ತಿಂಗಳ ಪ್ರತಿ ತಿಂಗಳೂ ಬರ್ತಾ ಇರುತ್ತೆ ಸರ್. ಪ್ರತಿ ತಿಂಗಳ ಕಟಾವ್ ಆಗ್ತದ? 15 ದಿನಕ್ಕೊಮ್ಮೆ ಕಟಾವ್ ಆಗುತ್ತೆ ಸರ್. 15 ದಿನಕ್ಕೊಮ್ಮೆ ಇದು ಕಟಾವ್ ಆಗುತ್ತೆ. ಈಗ ನಾಟಿ ಮಾಡ್ಲಿಕ್ಕೆ ನಿಮ್ಮ ಹಾಗೆ ಒಬ್ಬರು ಯಾರಾದ್ರೂ ರೈತರು ಅಥವಾ ಈಗ ನಮ್ಮ ಹೊಸ ಯುವಕರು ರೈತರು ಇರ್ತಾರೆ, ಒಂದಿಷ್ಟು ಏನಾದ್ರೂ ಕೃಷಿಯಲ್ಲಿ ಆರ್ಥಿಕವಾಗಿ ಸದೃಢರಾಗಬೇಕು ಅಂದ್ರೆ ಈ ತರದ ವಾಣಿಜ್ಯ ಬೆಳೆಗಳನ್ನ ಬೆಳೆಯಲಿಕ್ಕೆ ಆಯ್ಕೆ ಮಾಡ್ಕೊಳ್ಳಕ್ಕೆ ಓಡಾಡ್ತಿರ್ತಾರೆ. ಅಂತಹ ಯುವಕರಿಗೆ ಈ ತಾಳೆ ಬೆಳೆಯನ್ನ ಬೆಳಿಬೇಕು ಅನ್ನುವಂತಹ ಮನಸ್ಸು ಬಂದ್ರೆ ಮೊದ್ಲಿಗೆ ಅವರೆಲ್ಲ ಏನ್ ಮಾಡ್ಬೇಕು? ಇಲ್ಲ ಸರ್, ಈ ತಾಳೆ ಬೆಳೆ ಬೆಳೆಯಕಪ್ಪ ಅಂತಂದ್ರೆ, ಈಗ ಫಸ್ಟಿಗೆ ಅಂತಂದ್ರೆ ಈಗ ತೋಟಗಾರಿಕೆಯಲ್ಲಿ ಕೈಗೆ ಹೋಗಿ ಎಲ್ಲ ಸಸಿ ಫ್ರೀ ಕೊಡ್ತಾರ ಸರ್, ಗೊಬ್ಬರ ಫ್ರೀ ಕೊಡ್ತಾರ. ಅಲ್ಲಿಂದ ತೋಟಗಾರಿಕೆ ಇಲಾಖೆಯಿಂದ ಒಂದು ಕುಣಿ ತೆಗ್ಸಕ್ ಕೊಡ್ತಾರ ಸರ್. ಈ ರೀತಿ ಎಲ್ಲ ಸಹಾಯಧನಗಳು ನೀಡ್ತಾರೆ ಸರ್ ತೋಟಗಾರಿಕೆ ಇಲಾಖೆಯಿಂದ. ಅದನ್ನ ತೋಟಗಾರಿಕೆ ಇಲಾಖೆ ಸಹಾಯಧನ ತಗೊಂಡು ಮಾಡಬಹುದು ಸರ್. ಅದು ಈ ನಮ್ಮ ಹವಾಮಾನಕ್ಕೆ ಮಣ್ಣಿಗೆ ಹೊಂದಾಣಿಕೆ ಆಗುತ್ತಾ? ಹೊಂದಾಣಿಕೆ ಆಗುತ್ತೆ ಸರ್. ಒಂದಕ್ಕೆ ಆಗುತ್ತೆ ಅಂದ್ರೆ ಇದಕ್ಕೆ ಸರ್ಕಾರದ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳ ಸಹಾಯ ಅಗತ್ಯ ಇದೆ? ಆಗತ್ತೆ ಸರ್. ಅವ್ರ ಮಾರ್ಗದರ್ಶನದಲ್ಲಿನೇ ಮಾಡಬೇಕಾಗ್ತದೆ. ಈಗ ಈ ತಾಳೆಯನ್ನ ನೀವು 1 ಎಕರೆಗೆ ಎಷ್ಟು ಸಸಿಗಳನ್ನ ಆಯ್ಕೆ ಮಾಡಬೇಕಾಗ್ತದೆ ನಾಟಿ ಮಾಡೋದು ಸರ್? 1 ಎಕರೆಗೆ 57 ಸಸಿ ಕುಂದಿರ್ತಾವ ಸರ್. ಓಹೋ, 1 ಎಕರೆ 57 ಸಸಿ. ಇನ್ನ ಹೆಂಗ ಸರ್, ತ್ರಿಕೋನ ಆಕಾರದಲ್ಲಿ 9 ಮೀಟರ್ 9 ಮೀಟರ್ ತ್ರಿಕೋನ ಭುಜಾಕಾರದಲ್ಲಿ ಸಸಿ ನಾಟಿ ಮಾಡ್ತೀವಿ. ಹೌದಾ? 9 ಮೀಟರ್? ಹಾ ಸರ್. ಯಾಕೆ ಅಷ್ಟು ಅಂತರದಲ್ಲಿ? ಇದು ಗಿಡ ದೊಡ್ಡದಂಗೆಲ್ಲ ಸ್ವಲ್ಪ ಗಿರಿ ಬಹಳ ಅಡಲಾಗಲ್ಲ ಸರ್, ಹಂಗಾಗಿ ಸ್ವಲ್ಪ ಗಾಳಿ ಬೆಳಕು ಈಜಿಯಾಗಿ ಇದಾಗುತ್ತೆ ಸರ್. ಅಲ್ಲಿಂದ ಏನಪ್ಪ ಅಂತಂದ್ರೆ ಇದು ಸಮೇತ ಇಳುವರಿ ಸಮೇತ ಹೆಚ್ಚು ಬರ್ತದೆ ಸರ್. ಓಹೋ. ಈಗ ನೀವು ಸಸಿ ನಾಟಿ ಮಾಡಿದ ಮೇಲೆ ಎಷ್ಟು ದಿನಗಳವರೆಗೆ ಅದನ್ನ ಆರೈಕೆ ಮಾಡಬೇಕು, ಎಷ್ಟು ದಿನಗಳ ನಂತರ ಅದು ನಿಮ್ಗೆ ಫಸಲು ಕೊಡ್ಲಿಕ್ಕೆ ಶುರು ಮಾಡಿ? 3 ವರ್ಷ ಬೇಕು ಸರ್. 3 ವರ್ಷ ಆರೈಕೆ ಮಾಡಬೇಕು ಸರ್. 3 ವರ್ಷ ಆದ್ಮೇಲೆ ಅದು ಫಸಲ್ ಕೊಡಕ್ ಸ್ಟಾರ್ಟ್ ಆಗುತ್ತೆ ಸರ್. ಕಂಟಿನ್ಯೂ 30 ವರ್ಷ ತನಕ ನಾ ಕಂಟಿನ್ಯೂ ಕೊಡ್ತೀವಿ ಸರ್. 3 ವರ್ಷದವರೆಗೂ ಅದರಿಂದ ಯಾವುದೇ ಆದಾಯ ಇರಲ್ಲ? ಇರಲ್ಲ ಸರ್. ಮಿಶ್ರ ಬೆಳೆಯಾಗಿ ಬೆಳ್ಕೊಂಡಿದ್ದೀವಿ ಸರ್. ನುಗ್ಗೆ ಹಾಕಿ ಸರ್. ಮಿಶ್ರ 3 ವರ್ಷ ತನಕ ಮಿಶ್ರ ಬೆಳೆ ಮಾಡಬಹುದು ಸರ್. ಮಾಡಬಹುದು. ಅದ್ರ ಹಾ ಸರ್. ಏನೇನ್ ಮಾಡಿದ್ರಿ ನೀವು 3 ವರ್ಷ? ನಾವು ನುಗ್ಗೆ ಮಾಡಿದ್ವಿ ಸರ್. ನುಗ್ಗೆ ಮಾಡಿದ್ರೆ ನುಗ್ಗೆ ಒಂದೇ ಹಾಕಿದ್ವಿ ಸರ್. ಅದರಿಂದ ಆದಾಯ ಚೆನ್ನಾಗಿ ಬಂತು ಸರ್ ಅಲ್ಲಿ. ಅಂದ್ರೆ ತಾಳೆ ಬೆಳೆಯನ್ನ ಬೆಳಿಬೇಕು ಅಂದ್ರೆ 3 ವರ್ಷದವರೆಗೂ ಅದರ ಫಸಲಿಗಾಗಿ ಕಾಯ್ಬೇಕಾಗ್ತದೆ, ಮತ್ತು ಆ ಉಳಿದಂತ ಜಾಗದಲ್ಲಿ ಬೇರೆ ಮಿಶ್ರ ಬೆಳೆಗಳನ್ನ ಬೆಳೆದ್ರೆ ಅದು ವಾಣಿಜ್ಯ ಬೆಳೆಗಳನ್ನು ಬೆಳೆದ್ರೆ ಲಾಭದಾಯಕವಾಗ್ತದೆ 3 ವರ್ಷದವರೆಗೂ. ಆ ನಂತರದಲ್ಲೂ ಮಿಶ್ರ ಬೆಳೆಯನ್ನು ಮುಂದುವರಿಸಲಿಕ್ಕೆ ಸಾಧ್ಯನಾ? ಸಾಧ್ಯ ಆಗಲ್ಲ ಸರ್. ಅದೇ ಯಾಕೆ ಮಿಶ್ರ ಬೆಳೆ ಬೆಳೆಯಕ್ಕೆ ಯಾಕಪ್ಪ ಅಂದ್ರೆ ಗರಿ ಎಲ್ಲ ದೊಡ್ಡವಾಗಿಬಿಡ್ತಾವ ಸರ್. ದೊಡ್ಡವಾದ್ಮೇಲೆ ನೆರಳಿರೋದ್ರಿಂದ ಮಿಶ್ರ ಬೆಳೆ ಮಾಡಕ್ ಆಗಲ್ಲ. ಆಗೋದಿಲ್ಲ. ಆಗಲ್ಲ. ಈಗ 3 ವರ್ಷಗಳವರೆಗೆ ನೀವೇನು ಆ ಗಿಡಗಳನ್ನ ಆರೈಕೆ ಮಾಡ್ತಿರಲ್ವಾ, ಏನಾದ್ರೂ ಆ ಗಿಡಗಳಿಗೆ ರೋಗ ರುಜಿನಗಳು ಬರ್ತಾವ, ಬಾಧೆಗಳು ಇರ್ತದ? ಈ ರೋಗ ಏನಿರಲ್ಲ ಸರ್. ಈಗ ನಾಟಿ ಆಗಿ ಸಸಿ ಹತ್ತ ಏನಪ್ಪ ಅಂದ್ರೆ ಇದಾಗತ್ತಕ ಒಂದು ಹುಳ ಬರ್ತದೆ ಸರ್, ಗೊಬ್ಬರದ ಹುಳ ಅಂತಂದೇಳಿ ಆಡಭಾಷೆಯಲ್ಲಿ ಹೇಳ್ತಾರೆ ಸರ್. ಅದು ಮಾತ್ರ ಒಂದು ಕುಡಿಯಾಗಿ ಹೋಯ್ತನಪ್ಪ ಅಂತಂದ್ರೆ ಅದು ಕುಡಿ ಎಲ್ಲ ಒಳಗೆ ಹೋಗಿ ಕಡಿತಿ ಸರ್. ಅಂದ್ಬಿಟ್ಟು ಬೇರೆ ಏನಿಲ್ಲ ಸರ್. ಅದು ಸ್ವಲ್ಪ ಗಿಡ ಹತ್ತಿ ಬಿಟ್ಟನಪ್ಪ ಅಂತಂದ್ರೆ ಬೇರೆ ಏನು ರೋಗನಿಲ್ಲ ಸರ್. ಎಣ್ಣೆ ಏನು ಹೊಡೆಯಂಗಿಲ್ಲ ಸರ್. ಏನೂ ಇಲ್ಲ. ಏನಿಲ್ಲ ಸರ್. ಯಾವ ಔಷಧಿಗಳ ಬಳಕೆ ಅಗತ್ಯನೇ ಇಲ್ಲ. ಅಗತ್ಯ ಇಲ್ಲ ಸರ್. ಅಗತ್ಯ ಈಗ ಆ ಹುಳ ಬಂದಾಗ ನೀವು ಏನು ಕೈಗೊಂಡ್ರಿ? ಸ್ವಲ್ಪ ಆ ಸುಳಿಗೆ ಸ್ವಲ್ಪ ಮೆಲೆ ತಂಪಡಿ ಹಾಕಿದ್ವಿ ಸರ್. ಮೆಲೆ ತಂಪಡಿ ಹಾಕಿದ್ವಿ ಸರ್. ಅದಕ್ಕೆ ಕಂಟ್ರೋಲ್ ಆಗ್ತದೆ? ಕಂಟ್ರೋಲ್ ಲಾಸ್. ಹಾಂ ಹಾಂ. ಈಗ ನೀವು ಸುಮಾರು 6 ಎಕರೆಯಲ್ಲಿ ಯಾವುದಾದ್ರೂ ಸಸಿಗಳು ನಾಶವಾದ್ವಾ, ಫೇಲ್ಯೂರ್ ಆದ್ವಾ? ಇಲ್ಲ ಸರ್. ಯಾವ ಎಕರೆಗೆ 57 ಗಿಡಗಳು ಹಾಕಿದ್ರೆ ಅಂದ್ರೆ ಒಂದು ಸಸಿ ಫೇಲ್ ಆಗಿಲ್ಲ? ಫೇಲ್ ಆಗಿಲ್ಲ. ಆಗಿಲ್ಲ ಸರ್. ಹಾಂ ಹಾಂ. ಅಂದ್ರೆ ಆಗೋದಿಲ್ಲ ಅಂತ ನಾವು ಆಗಲ್ಲ ಸರ್. ಸ್ವಲ್ಪ ಎಂಬ ಕಾಳಜಿ ಮಾಡ್ಕೊಂಡ್ರೆ ಆಗಲ್ಲ ಸರ್. ಹ್ಮ್ ಹ್ಮ್ ಹ್ಮ್. ಸರಿ, 3 ವರ್ಷದವರೆಗೂ ನೀವು ಹೇಳಿದಾಗೆ ಯಾವುದೇ ಖರ್ಚುಗಳು ಬರೋದಿಲ್ಲ, ಮತ್ತೆ ಆ 3 ವರ್ಷದವರೆಗೂ ಸಹಿತ ಒಂದು ಮಿಶ್ರ ಬೆಳೆಯಾಗಿ ಯಾವ್ದಾದ್ರು ಬೆಳೆಯನ್ನು ಬೆಳ್ಕೊಂಡ್ರೆ ನಮಗೂ ಆರ್ಥಿಕ ವಹಿವಾಟಿಗೆ ಅನುಕೂಲ ಆಗ್ತದೆ. ಈ 3 ವರ್ಷದ ನಂತರ ಫಸಲು ಕೊಡ್ಲಿಕ್ಕೆ ಶುರು ಮಾಡ್ತದೆ. ಈಗ 1 ಎಕರೆಗೆ ಎಷ್ಟು ಇಳುವರಿ ಬರ್ತದೆ? ಈ 1 ಎಕರೆಗೆ 3ನೇ ವರ್ಷ ದಾಟಿದ ಮೇಲೆ 5 ಟನ್ ಸಿಗ್ತದೆ. 5 ಟನ್ ಸಿಗ್ತದೆ 1 ಎಕರೆಗೆ? ಹಾ ಹಾ. ಹಾಗೆ 6 ಎಕರೆವರೆಗೂ ನೀವು ಒಂದು 30 ಟನ್ ಸಿಗ್ತದೆ. ಈಗ ಇದನ್ನು ಮಾರಾಟದ ವ್ಯವಸ್ಥೆ ಎಲ್ಲಿ ಇದೆ, ಮತ್ತೆ ನೀವು ಹೇಗೆ ನಿರ್ವಹಿಸ್ತೀರಿ ಮಾರಾಟದ ವ್ಯವಸ್ಥೆಯನ್ನು? ಇದು ಹರಿಹರ ಹತ್ರ ಒಂದು ಫ್ಯಾಕ್ಟ್ರಿ ಇದೆ ಸರ್, ಕಲ್ಪತರು ಆಯಿಲ್ ಇಂಡಸ್ಟ್ರಿಯಲ್ ಅಂತ ಹೇಳಿ ಸರ್. ಅವರೇ ಇಲ್ಲೇ ಬಂದು ನಮ್ಮಲ್ಲಿ ತೋಟಕ್ಕೆ ಬಂದು ತೂಕ ಮಾಡ್ಕೊಂಡು ಹೋಗ್ತಾರೆ ಸರ್. ಇಲ್ಲಿಗೆ ಬರ್ತಾರೆ? ಇಲ್ಲೇ ಬರ್ತಾರೆ, ತೋಟಕ ಬರ್ತಾರೆ ಸರ್. ಅಂದ್ರೆ ಮೊದಲೇ ಒಪ್ಪಂದನ ನಿಮ್ಗೆ ಅವ್ರಿಗೂ? ಇಲ್ಲ, ಒಪ್ಪಂದ ಅಲ್ಲ ಸರ್. ಈಗ ಯಾಕಪ್ಪ ಅಂತಂದ್ರೆ ಈ ಕೃಷಿ ಇಲಾಖೆಯಿಂದ ಆ ಕೆಲವರದಾಗ ಆಯಿಲ್ ಫ್ಯಾಕ್ಟ್ರಿ ಇರ್ತಾರೆ ಸರ್. ಆ ಆಯಿಲ್ ಫ್ಯಾಕ್ಟ್ರಿ ಬಂದು ಇದು ಮಾಡ್ಕೊಂಡು ಹೋಗ್ತಾರೆ ಸರ್. ಆಯಿಲ್ ಫ್ಯಾಕ್ಟ್ರಿ ಒಂದು ರೇಟು ಅದು ಏನಾಗಿರ್ತದೆ ಕೊಡ್ತಾರೆ ಸರ್ ರೇಟು. ಆ ಡಿಫರೆನ್ಸ್ ಅಮೌಂಟ್ ಕೇಂದ್ರ ಸರ್ಕಾರದ ಸಬ್ಸಿಡಿ ರೂಪದಲ್ಲಿ ಕೊಡ್ತಾರೆ ಸರ್. ಟೋಟಲ್ 11,800 ರೂಪಾಯಿ ಸರ್ 1 ಟನ್ನಿಗೆ ರೇಟ್. ಆ ಡಿಫರೆನ್ಸ್ ಇವರು 7,000-7,500 ಹಂಗೆ ಈ ಫ್ಯಾಕ್ಟ್ರಿ ಹಾಕಿ ಕೊಡ್ತಾರೆ ಸರ್. ಉಳಿದ ಅಮೌಂಟನ್ನು ಕೇಂದ್ರ ಸರ್ಕಾರದ ಪ್ರತಿ ವರ್ಷ ಸಬ್ಸಿಡಿ ರೂಪದಲ್ಲಿ ಕೊಡ್ತಾರೆ ಸರ್. ಕೇಂದ್ರ ಸರ್ಕಾರದ ಯೋಜನೆ ಸಬ್ಸಿಡಿ ಹಣ ನಿಮಗೆ ಈ ತಾಳೆ ಬೆಳೆಗೆ ಸಿಗುತ್ತೆ? ಸಿಗುತ್ತೆ. ಈಗ ನೀವು ಸುಮಾರು 5 ವರ್ಷ ಆಯ್ತು ಅಂತೀರಿ ಅಂದ್ರೆ ಇಳುವರಿ ಬಂದಾಗಿನಿಂದ ಸಬ್ಸಿಡಿ ಸಿಗುತ್ತಾ, ಅಥವಾ ಸಸಿ ನಾಟಿ ಮಾಡೋದಕ್ಕೂ ಏನಾದ್ರೂ ನಿಮಗೆ ಸಹಾಯ, ಆರ್ಥಿಕ ಸಹಾಯ ಇದೆಯಾ? ಸಸಿ ನಾಟಿ ಮಾಡಿ ಕೊಡ್ತಾರೆ ಸರ್. ತೋಟಗಾರಿಕೆ ಇಲ್ಲಿಂದ ಕುಡಿತೆ ಹಾಕಿ ಸರ್. ಅಲ್ಲಿಂದ ಏನಪ್ಪ ಅಂತಂದ್ರೆ ಮತ್ತೆ ಕುಡಿ ಮುಚ್ಚಕ್ಕ, ಅಲ್ಲಿಂದ ಡ್ರಿಪ್ಪಿಗೆ, ಆ ರೀತಿ ಎಲ್ಲ ತೋಟಗಾರಿಕೆ ಇಲಾಖೆಯಿಂದ ಕೊಡ್ತಾರೆ ಸರ್. ಅದಕ್ಕೆ ನೀವು ಇಷ್ಟು ಸಸಿಗೆ ಹಣ ಕೊಡ್ತೀರಾ? ನೀವು ಹಣ ಏನಿಲ್ಲ ಸರ್, ಏನಿಲ್ಲ. ಎಲ್ಲ ತೋಟಗಾರಿಕೆ ಇಲಾಖೆಯಿಂದ ತಾಳೆ ಬೆಲೆ ಇಲಾಖೆಯಿಂದ ಪೂರ್ತಿ ಎಲ್ಲ ಉಚಿತವಾಗಿ ಕೊಡ್ತಾರೆ. ಸೊ ಉಚಿತವಾಗಿ ಸಸಿ ಕೊಡುತ್ತೆ, ಉಚಿತವಾಗಿ ಸಹಿತ ಅವುಗಳನ್ನ ನಾಟಿ ಮಾಡೋದಕ್ಕೂ ಸಹಿತ ಸರ್ಕಾರ ಹಣಕಾಸಿನ ವ್ಯವಸ್ಥೆ ಮಾಡುತ್ತೆ ಕೇಂದ್ರ ಸರ್ಕಾರ. ನೀವು ಅದರ ಸದುಪಯೋಗ ಮಾಡ್ಕೊಂಡಿದ್ರಿ ಈಗ? ಮಾಡ್ಕೊಂಡಿದ್ವಿ. ಈಗ ಇಳುವರಿಗೆ ನೀವೇನು ಮಾರುಕಟ್ಟೆಗೆ ಕಳಿಸ್ತೀರಿ, ಬೆಲೆ ಪ್ರತಿ ವರ್ಷ ಹೀಗೆ ನಿಗದಿತವಾಗಿರ್ತದೋ ಅಥವಾ ಏರುಪೇರು ಆಗ್ತಿರ್ತದೋ? ಇಲ್ಲ, ಈ ಕೇಂದ್ರ ಸರ್ಕಾರದವರು 11,800 ರೂಪಾಯಿ ಫಿಕ್ಸ್ ಮಾಡಿರ್ತಾರೆ. ಫಿಕ್ಸ್ ಮಾಡಿಬಿಟ್ಟಿದ್ದಾರೆ? ಫಿಕ್ಸ್ ಮಾಡಿರ ಸರ್. ಈ ಫ್ಯಾಕ್ಟ್ರಿ ಏನ್ ಮಾಡ್ತಾರೆ ಸರ್, 7,000-7,500 ಅದು ಏನು ರೇಟ್ ಇರುತ್ತೆ ಅದನ್ನ ಹಾಕಿ ಕೊಡ್ತಾರೆ. ಆ ಡಿಫರೆನ್ಸ್ ಅಮೌಂಟ್ ಸಹಾಯಧನವಾಗಿ ಕೇಂದ್ರ ಸರ್ಕಾರ ಕೊಡ್ತಾರೆ. ಹೌದಾ? ಈಗ ಪ್ರತಿ ಟನ್ಗೆ ನಿಮ್ಗೆ 10,000 ಚಿಲ್ಲರೆ ಸಿಗುತ್ತೆ, ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ. ಒಂದ್ ವೇಳೆ ಮಾರುಕಟ್ಟೆಯಲ್ಲಿ ಕಡಿಮೆ ಇದ್ರೆ ಉಳಿದ ಹಣವನ್ನ ಕೇಂದ್ರ ಸರ್ಕಾರ ಹಾಕುತ್ತೆ, ಅದು ರೈತರಿಗೆ ನೆರವಾಗ್ತಾ ಇದೆ. ಹೌದಾ? ಈಗ ನೀವು ಸುಮಾರು 1 ಎಕರೆಗೆ 5-6 ಟನ್ ಬರ್ತದೆ ಅಲ್ವಾ? 5-6 ಟನ್ ಬರ್ತದೆ. ಸುಮಾರು 1 6 ಎಕರೆಗೆ 30 ಟನ್ ಬರ್ತದೆ. 15 ದಿನಕ್ಕೆ ಇದು ಫಸಲು ಬರ್ತದೆ ಅಂತ ಹೇಳಿದ್ರಿ. 15 ದಿನಕ್ಕೆ ನಿಮ್ಮ ಹಣಕಾಸಿನ ವ್ಯವಹಾರ ಎಷ್ಟಾಗ್ತದೆ, ಎಷ್ಟು ಆದಾಯ ಬರ್ತದೆ ಸರ್? 15 ದಿನಕ್ಕೆ 1.5 ಟನ್ ಸರ್. ಅಲ್ಲಿಂದ 2 ಟನ್ 2.5 ಟನ್ ಹಿಂಗೆ ಎವರೇಜ್ ಆಗ್ತಿರ ಸರ್. ಹೆಂಗೆ ಗೊನೆ ಬಂದಿರ್ತಾವಲ್ಲ ಸರ್, ಹಂಗ ಹೆಚ್ಚಿಗಿದ್ದಾಗ ಹೆಚ್ಚೆ ಆಗುತ್ತೆ ಸರ್, ಕಡಿಮೆ ಇದ್ದಾಗ ಕಡಿಮೆ ಆಗ್ತಾರೆ. ಕಡಿಮೆ ಆಗುತ್ತೆ. ಈಗ ನಿಮ್ಗೆ 15 ದಿನಕ್ಕೊಂದ್ಸಲ ಮಾಲ್ ಕಳಿಸ್ತಾ ಇರ್ತೀರ ತಾಳೆನ? 15 ದಿನಕ್ಕೊಂದ್ ಸರ್. ಒಂದು ತಿಂಗಳಿಗೆ ಎಷ್ಟು ಆದಾಯ ಬರುತ್ತೆ ನಿಮ್ಗೆ? ಈ ತಿಂಗಳಿಗೆ ಮ್ಯಾಕ್ಸಿಮಮ್ ಈ ವರ್ಷ ಸರ್ 30,000 ರೂಪಾಯಿ ಅಂತ ಎವರೇಜ್ ಬಂದೇ ಬರ್ತದೆ. 30,000? ಹಂಗೆ ಗಿಡ ಎಲ್ಲ ಬೆಳೆದು ದೊಡ್ಡವಾದಂಗಲ್ಲ ಆದಂಗಲ್ಲ, ಟನ್ನಿಗೆ ಸಮಿತಿ ಹೆಚ್ಚಾಗುತ್ತೆ ಸರ್, ಆದಾಯ ಸಮಿತಿ ಹೆಚ್ಚಿಗೆ ಬರ್ತದೆ. ಈಗ ಇದನ್ನು ಕಟಾವು ಮಾಡೋಕೆ ಖರ್ಚು ವೆಚ್ಚ? ಒಂದು ಟನ್ನಿಗೆ 600 ರೂಪಾಯಿ ಸರ್ ಕಟಾವು ಮಾಡಕ್ಕೆ. ಅದನ್ನ ನೀವು ಕಟ್ಟಬೇಕು? ಅಲ್ಲ ಸರ್. ಅದನ್ನೆಲ್ಲ ಟೋಟಲ್ ಎಂಬ ಸಬ್ಸಿಡಿಗೆ ಹಾಕಿ ಕೊಟ್ಬಿಡ್ತು ಸರ್. ಸಬ್ಸಿಡಿಯಲ್ಲೇ ಹಣ ಹಾಕಿಕೊಡ್ತೀವಿ. ಮಲ್ಲಿಕಾರ್ಜುನ್, ನೀವು ಹೇಳೋ ಪ್ರಕಾರ ತಾಳೆ ಬೆಳೆ ಇದೊಂದು ಸರ್ಕಾರದ ಸಂಪೂರ್ಣ ಬೆಂಬಲಿತವಾಗಿರ್ತಕ್ಕಂತ ಒಂದು ತೋಟಗಾರಿಕೆ ಬೆಳೆ, ಹಣಕಾಸಿನ ನೆರವಾಗಿರ್ಬೋದು ಎಲ್ಲಾ ರೀತಿಯಿಂದಲೂ ಸಹಿತ ರೈತರಿಗೆ ಇದು ಒಂದು ರೀತಿ ವರದಾನ ಇದೆ. ನಿಮ್ಗಿದು ವರದಾನ ಆಗಿದೆಯಾ? ವರದಾನ. ಈ ರೀತಿ ನನಗೆ ವರದಾನ ಆಗಿದೆ, ಬೇರೆಯವರೆಲ್ಲ ಬೆಳೆದಕ್ಕೆ ನೀವು ಮೋಟಿವೇಟ್ ಮಾಡಿದ್ದೀರಾ? ಮಾಡಿ ಸರ್. ಇಲ್ಲಿ ನಮ್ಮ ತಾಲೂಕಿನ ಅಗ್ರಮಣ ತಾಲೂಕಿನಲ್ಲಿ ಎಲ್ಲೆಲ್ಲಿ ಹಾಕ್ಯಾರ ಸರ್. ಇದು ಯಾಕಪ್ಪ ಅಂತಂದ್ರೆ ಕ್ವಿಕ್ ಆಗಿ ಆದಾಯ ಬರಲ್ಲ ಸರ್, ಕಾಯ್ಬೇಕು ಸರ್. ಕಾಯ್ಬೇಕು. ಈಗ ನಾವು 3 ವರ್ಷ ತನಕ ನಾನು ಪಾಲನೆ ಮಾಡಿದ ಮ್ಯಾಕ ಕಂಟಿನ್ಯೂ 3 ವರ್ಷ ಮೇಲ್ಪಟ್ಟು 4ನೇ ವರ್ಷದಿಂದ ಕಂಟಿನ್ಯೂ 30 ವರ್ಷ ತನಕ ಆದಾಯ ಬರ್ತಾನೆ ಇರುತ್ತೆ ಸರ್. ಆ ನಿರ್ವಹಣೆ ವೆಚ್ಚ ಅಂತ ಏನು ಇಲ್ಲವಲ್ಲ ಸರ್, ಇದು ಯಾವುದೇ ಉಳಿಮೆ ಮಾಡಂಗಿಲ್ಲ ಸರ್. ರೈತ ಬಂಧುವರೇ, ಕೇಳಿದ್ರಲ್ಲ, ನಮ್ಮ ಮಲ್ಲಿಕಾರ್ಜುನ್ ಕೆ ಅವರು ತಮ್ಮ ತಾಳೆ ಬೆಳೆಯಲ್ಲಿ ಸಾಕಷ್ಟು ವರದಾನವಿದೆ ಅನ್ನುವಂತಹ ಮಾತುಗಳನ್ನು ಅವರು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಈ ತಾಳೆ ಬೆಳೆಗೆ ಭಾರತದ ಕೇಂದ್ರ ಸರ್ಕಾರದ ತೋಟಗಾರಿಕೆ ಇಲಾಖೆಯಿಂದ ತಾಳೆ ಬೆಳೆಗಾಗಿ ಸಸಿಯನ್ನು ಉಚಿತವಾಗಿ ಕೊಡುವುದರ ಜೊತೆಗೆ ಅದರ ನಿರ್ವಹಣಾ ವೆಚ್ಚವೂ ಸಹಿತ ಕಡಿಮೆ ಇರ್ತದೆ ಮತ್ತು ಇದನ್ನು ಕಟಾವು ಮಾಡುವ ಸಂದರ್ಭದಲ್ಲಿಯೂ ಸಹಿತ ಸರ್ಕಾರ ಸಬ್ಸಿಡಿಯ ಹಣವನ್ನು ಸಹಿತ ನೀಡುತ್ತೆ. ಈ ಸಬ್ಸಿಡಿ ಹಣಕಾಸಿನ ನೆರವಿನಲ್ಲಿ ಸರ್ಕಾರ ತಾಳೆ ಬೆಳೆಯನ್ನು ಒಂದು ನಿಗದಿತ ಬೆಲೆಯಲ್ಲಿ ಖರೀದಿ ಮಾಡುವುದಕ್ಕೆ ಮುಂದಾಗಿದೆ. ಇದನ್ನು ಬಹಳ ಸುಲಭವಾಗಿಯೂ ಸಹಿತ ಮಾರುಕಟ್ಟೆಗೆ ಸಾಗಿಸಬಹುದು. ಜೊತೆಗೆ ಯಾವುದೇ ನಿರ್ವಹಣಾ ವೆಚ್ಚವೂ ಸಹಿತ ಇಲ್ಲದೆ ಈ ತಾಳೆ ಬೆಳೆಯನ್ನು ಬೆಳಿಬಹುದು ಅನ್ನುವಂಥ ಮಾತುಗಳನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಂಚಿಕೊಂಡಿದ್ದಾರೆ. ಸರ್, ಈಗ ತಾಳೆ ಬೆಳೆಯಿಂದ ನಿಮ್ಮ ಜೀವನ ಅಂದರೆ ಕೃಷಿಕರ ಜೀವನ ಸುಧಾರಣೆ ಆಗುತ್ತೆ ಅಂತ ನೀವು ಹೇಳ್ತೀರಿ? ಆಗತ್ತೆ. ಹಾಂ ಹಾಂ. ಈಗ ನಿಮಗೆ ಸುಮಾರು ಒಂದು 30 ವರ್ಷದವರೆಗೂ ನಿಶ್ಚಿಂತರು ನೀವು? ಹೌದು ಸರ್. ನಿಗದಿತವಾಗಿ ಪ್ರತಿ ತಿಂಗಳು ಒಂದು 20-30 ಸಾವಿರ ರೂಪಾಯಿ ಫಿಕ್ಸೆಡ್ ಆಗಿ ಫಿಕ್ಸ್ ನಿಗದಿತ ಆದಾಯ ಬರ್ತಾನೆ ಇರ್ತದೆ. ನೌಕರರ ವೇತನ ರೂಪದಲ್ಲಿ ಬಂದೇ ಬರುತ್ತೆ. ಬಂದೇ ಬರ್ತದೆ. ಸರ್ಕಾರಿ ನೌಕರಿ ಇದ್ದಂಗೆ, ತಾಳೆ ಬೆಳೆ ಬೆಳೆದಂತ ರೈತ ಸರ್ಕಾರಿ ನೌಕರದಾರನಿದ್ದಾಗೆ ಹೆಚ್ಚು ಕೆಲಸ ಸಹಿತ ಇರೋದಿಲ್ಲ. ತಾಳೆ ಬೆಳೆ ಹೊಲದಲ್ಲಿ ತೋಟದಲ್ಲಿ ಹೆಚ್ಚು ಕೆಲಸ ಕೆಲಸ ಇರೋದಿಲ್ಲ. ಹಾಗಾಗಿ ಕೂಲಿಕಾರರ ಅಗತ್ಯ ಸಹಿತ ಇರೋದಿಲ್ಲ. ಇಲ್ಲಿ ಶ್ರಮನೂ ಕಡಿಮೆ, ಆದಾಯ ಹೆಚ್ಚು, ನಿರ್ವಹಣಾ ವೆಚ್ಚವೂ ಸಹಿತ ಕಡಿಮೆ. ಸೊ ಹಾಗಾಗಿ ತಾಳೆ ಬೆಳೆಯನ್ನ ಒಂದು ವಾಣಿಜ್ಯ ಬೆಳೆಯನ್ನಾಗಿ ಬೆಳೆಯಲು ಮುಂದಾಗುವ ರೈತರು ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಬಹುದು ಅಂತೀರಾ? ಹೌದು ಸರ್, ತೋಟಗಾರಿಕೆ ಸಂಪರ್ಕಿಸಿ ಅವ್ರ ಮಾಹಿತಿ ತಗೊಂಡು ಮಾಡಬಹುದು ಸರ್. ಮಲ್ಲಿಕಾರ್ಜುನರು, ಈಗ ಇನ್ನೂ ಉಳಿದ 1 ಎಕರೆಯಲ್ಲಿ ಏನೇನ್ ಮಾಡ್ತಾ ಇದ್ರಿ ನೀವು? ರಾಗಿ ಹಾಕ್ತೀವಿ. ರಾಗಿ ಹಾಕಿವಿ. ಪ್ರತಿ ವರ್ಷ ರಾಗಿನ ಅಥವಾ ಬೇರೆ ಬೇರೆ? ರಾಗಿ ಸರ್, ಜೋಳ, ಅಲ್ಲಿಂದ ಹಸುವಿಗೆ ಸ್ವಲ್ಪ ಸೊಪ್ಪಿ ಸರ್, ಆ ರೀತಿ ಮಾಡ್ತೀವಿ ಸರ್. ಮಾಡ್ತೀರಿ? ಅದು ನಿಮ್ಮ ಮನೆಯ ಆಹಾರಕ್ಕೆ? ಆಹಾರಕ್ಕೆ ಸರ್. ಅಲ್ಲಿಂದ ಹೈನುಗಾರಿಕೆ ಉದ್ಯಮದಿಂದ ಒಂದು 12,000 ರೂಪಾಯಿ ಬರುತ್ತೆ ಸರ್. ಹೈನುಗಾರಿಕೆಯಿಂದ? ಹೈನುಗಾರಿಕೆ ಎಷ್ಟು ದನಕರುಗಳಿದಾವೆ? 5 ಎಮ್ಮೆನ ಅಥವಾ ಆಕಳು? ಆಕಳು ಸರ್. ಆಕಳುಗಳು. ಹಾಲನ್ನ ನೀವು ನಿಮ್ಮ ಮನೆಗೆ ಬಳಕೆ ಮಾಡ್ಕೊಳ್ತೀವಿ? ಡೈರಿ ಕೊಡ್ತೀವಿ. ಸೊ ಅಲ್ಲಿ ಒಂದು ಆದಾಯ ಪ್ರತಿ ತಿಂಗಳು ನಿಮ್ಗೆ ಎಷ್ಟು ಬರುತ್ತೆ? 12,000 ರೂಪಾಯಿ. ಹೈನುಗಾರಿಕೆಯಿಂದಲೂ ಸಹಿತ 12,000 ರೂಪಾಯಿ ಆದಾಯ ಬರ್ತದೆ. ಇತ್ತ ಕಡೆಗೆ ನಿಮ್ಗೆ ಬೇಕಾದಂತ ಆಹಾರ ಬೆಳೆಗಳನ್ನ ಬೆಳೆಕೊಳ್ಳೋದಕ್ಕೆ 1 ಎಕರೆಯನ್ನ ಮೀಸಲಿಟ್ಕೊಂಡಿದ್ದೀರಾ? ಅದರಲ್ಲಿ ರಾಗಿ, ಜೋಳ, ಮೆಕ್ಕೆಜೋಳ ಈ ತರದೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ರಿ. ದನಕರುಗಳ ಮೇವುಗಳನ್ನ ಸಹಿತ ಬೆಳ್ಕೊಳ್ತಾ ಹೋಗ್ತಿದ್ದೀರ. ಒಟ್ಟಾರೆಯಾಗಿ ನಿಮ್ಗೆ ಕೃಷಿ ಅಂತಕ್ಕಂಥದ್ದು ನಿಜವಾಗಿ ಒಂದು ಕುಟುಂಬದ ಉದ್ಧಾರಕ್ಕೆ ನೆರವಾಗುತ್ತೆ ಅಂತ ಹೇಳ್ತೀರಿ? ಒಳ್ಳೆಯದು ಮಲ್ಲಿಕಾರ್ಜುನ್ ಅವರೇ, ನಮ್ಮ ಯುವ ರೈತರಿಗೆ ನೀವು ಈ ಕಾರ್ಯಕ್ರಮದಲ್ಲಿ ಏನು ಹೇಳಕ್ ಬಯಸ್ತೀರಿ? ಇಲ್ಲ ಸರ್, ಇವ್ ರೈತರು ಈಗ ಮಾಡಬೇಕು ಸರ್. ಈ ಕೃಷಿಯಲ್ಲಿ ಯಾವ್ದೇ ಕೃಷಿ ಮಾಡಿದ್ನಪ್ಪ ಅಂದ್ರೆ ಲಾಭ ಇಲ್ಲ ನಂಗಿಲ್ಲ ಸರ್. ಶ್ರದ್ಧೆಯಿಂದ ಕೃಷಿ ಮಾಡಬೇಕು ಸರ್. ಶ್ರದ್ಧೆಯಿಂದ ಕೃಷಿ ಮಾಡಿದ್ರೆ ಪ್ರತಿಫಲ ಇದೆ ಇದೆ ಸರ್. ಖಂಡಿತವಾಗ್ಲೂ ಉತ್ತಮ ಪ್ರತಿಫಲ ಸಿಗುತ್ತೆ ಅಂತ 100%. ಒಳ್ಳೇದು ಮಲ್ಲಿಕಾರ್ಜುನ್ ಅವರೇ, ನಮ್ಮ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾಳೆ ಬೆಳೆ ಒಂದು ವರದಾನ ಬೆಳೆ, ತೋಟಗಾರಿಕೆ ಇಲಾಖೆಯಿಂದ ಸಾಕಷ್ಟು ಹಣಕಾಸಿನ ನೆರವು ಸಿಗುತ್ತೆ ಮತ್ತು ಉತ್ತಮ ಆದಾಯವು ಪ್ರತಿ ತಿಂಗಳು ಬರುತ್ತೆ ಅನ್ನುವಂತಹ ಅನುಭವಗಳನ್ನೆಲ್ಲ ನಮ್ಮ ಕೇಳುಗರಿಗೆ ಹಂಚಿಕೊಂಡಿರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ತಾಳೆ ಬೆಳೆ ಬೇಸಾಯ ಕುರಿತು ಟಿ ಮಲ್ಲಿಕಾರ್ಜುನ್ ಅವರೊಂದಿಗಿನ ಸಂದರ್ಶನ ಕೇಳಿದರೆ ಸಂದರ್ಶಕರು ಸೋಮೇಶ್ ಉಪ್ಪಾರ್. ಭಾರತ ಸರ್ಕಾರದ ರಾಷ್ಟ್ರೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ್, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ 31 ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಈಗ ಕೇಳಿ ಕುರಿ ಸಾಕಾಣಿಕೆ ಅನುಭವ ಕುರಿತು ಪಾಮಣ್ಣ ಅವರೊಂದಿಗಿನ ಸಂದರ್ಶನವನ್ನು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಈ ಕುರಿ ಸಾಕಾಣಿಕೆ ಕುರಿತು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಕ್ಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಹುಲಿಹೈದರ್ ಗ್ರಾಮದ ರೈತರಾಗಿರುವಂತಹ ಶ್ರೀ ಪಾಮಣ್ಣ ಇವರು. ಪಾಮಣ್ಣವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ. ಪಾಮಣ್ಣವರೇ, ಏನು ತಾವು ಮಾಡಿಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ ನಮ್ಮ ರೈತರಿಗೆ. ಫಸ್ಟಾಗಿ ನಮ್ಮ 100 ಕುರಿ ಇದ್ವು, ನಾವು 5 ಮಂದಿ ಅಣ್ಣ ತಮ್ಮಳಿದ್ವಿ, ಹೆಣ್ಮಕ್ಳನ್ನ ಕೊಟ್ಟಿವ್ರಿ ಇಬ್ಬರು ಇದ್ರೆ. ಈಗ ನಾವು 100 ಕುರಿ ಮಾಡಿದಲ್ಲಿದ್ದಾನು ಸ್ವಲ್ಪ ಹಂಗೆ ಲಾಭ ಹಾಕಿ ಅಂತ ಇದ್ದೆ. ಪಾಮಣ್ಣವರೇ, ಕುರಿ ಸಾಕಾಣಿಕೆ ಮಾಡೋದಕ್ಕಿಂತ ಮುಂಚೆ ನಿಮ್ಮ ತಂದೆಯವರು, ನಿಮ್ಮ ತಾತಂದರು, ನಿಮ್ಮ ಅಜ್ಜಂದರು ಏನು ಮಾಡ್ತಾಯಿದ್ರು ಈ ಹಿಂದೆ? ಏನಿಲ್ಲರಿ, ಒಕ್ಕಲ್ತನ ಮಾಡಿದ್ರು. ಹೊಲ ಇದ್ದು ನಮ್ಮದು, 4 ಕಾಯಕದಲ್ಲಿದ್ದ ಕುರಿ ಅದಾವು, 15 ಎಕರೆ ಇದ್ರಿ. ಅಪ್ಪರ ಹಂಗಂದು ದುಡ್ಕೊಂತ ನಮ್ಮನ್ನು ಬೆಳೆಸ್ಯಾರ. ನಾವು ಕುರಿ ಸಾಕಾಣಿಕೆ ನಾವು ಮಾಡೋಕ್ಕಿತ್ತು. ಆ ಹೊಲದಲ್ಲಿ ಈ ಹಿಂದೆ ಏನೇನು ಬೆಳೆ ಬೆಳೀತಾಯಿದ್ರು ನಿಮ್ಮ ತಂದೆಯವರು, ನಿಮ್ಮ ಅಜ್ಜವರು? ಸಜ್ಜೆ ನವಣೆ ಬೆಳೀತಿದ್ರು, ಇದನ್ನು ಬಿಟ್ಟು ಏನಾರು ಪಂಪ್ ಸೆಟ್ ಎಲ್ಲ. ಈ ಕುರಿ ಸಾಕಬೇಕು, ಕುರಿ ಸಾಕಾಣಿಕೆಯಲ್ಲಿ ಒಂದು ಇಳುವರಿಯನ್ನು ಆದಾಯವನ್ನು ಗಳಿಸ್ಕೊಳ್ಬೇಕು, ಕುರಿ ಸಾಕಾಣಿಕೆಯಲ್ಲಿ ಅತಿ ಹೆಚ್ಚಿನ ಆದಾಯವನ್ನು ಗಳಿಸ್ಬೇಕನ್ನುವಂಥ ಈ ಯೋಚನೆ, ಈ ಐಡಿಯಾ ಬಂದಿದ್ದು ಹೆಂಗೆ? ಏನಿಲ್ಲರಿ, ಕುರಿಲಿದ್ದನ ನಾವು ವರ್ಷದಾಗ 2 ಸೋಲಿತ್ತೆ, ಚಲೋ ಹೊತ್ತಿನ ಮೇಸಲು ಗ್ರಹ ಇಲ್ಲರಿ, ಅದರಲ್ಲಿದ್ದನ ಜೀವನ ಮಾಡ್ಕೊಂತ ಹೊಂಟಿವಿ. ಒಂದಿಬ್ಬರು ಅದನ್ನ ಕೆಲ್ಸಕ್ಕೆ ಹೋಗ್ತಾರೆ, ನಾವು ಕುರಿ ಹೋಗಿ. ಪಾಮಣ್ಣ, ಮೊದಮೊದಲು 4 ಕುರಿ ಇದ್ದಂಥ ಪಾಮಣ್ಣವರು ದಿಢೀರ್ನಂತೇಳಿ 100 ಕುರಿನ ತರುವಂಥ ಯೋಚನೆ ಹೆಂಗೆ ಬಂತು? ಅದಕ್ಕೆ ಸಹಾಯ ಎಲ್ಲಿಂದ ತಂದ್ರಿ? ಅದಕ್ಕೇನು ನೋಡ್ರಿ, ಚೆನ್ನಾಗಿ ಎಲ್ಲರೂ ಅಪ್ಪ ಅಣ್ಣ ಮೇಯಿಸ್ಬೇಕ್ರಿ, ಅದನ್ನು ಹೊಟ್ಟೆ ಜೀವನ ಮಾಡ್ಕೊಂತ ಹೋಗ್ಬೇಕ್ರಿ. ಒಂದು ವರ್ಷಕ್ಕೆ ಒಂದು ಕುರಿ 2 ಸಲ ಇದ್ದೈತೆ ರೀ, ಮೇಯಿಸಿದ್ರೆ ಮೇಯಿಸ್ಲಿಕ್ರೆ 1 ಸಲ ಇದ್ದೈತೆ, ಅದರಲ್ಲಿದ್ದನ ಜೀವನ ಮಾಡ್ಕೊಂತ ಹೊಂಟಿವ್ರಿ. ಈ ಕುರಿ ಸಾಕಾಣಿಕೆ ಮಾಡೋದು, ಈ ಸಂಚಾರಿ ಕುರಿಗಾಗಿ ಕೆಲಸವನ್ನು ಮಾಡ್ತಿರೋ ಅಥವಾ ಈ ಕಟ್ಟಿ ತಮ್ಮ ಇರುವಂಥ ಜಮೀನಲ್ಲೇ ಈ ದೊಡ್ಡಿ ಅಂದರೆ ಮಾಡಿಕೊಂಡು ಏನಾದರೂ ಇದನ್ನು ಮಾಡ್ತಿದ್ರೆ ಹೇಗೆ ಮಾಡ್ತಾಯಿದ್ರು ತಾವು? ಹಟ್ಟಿ ಥರ ಏನಾದರೂ ಮಾಡಿಕೊಂಡು ಸಾಕಾಣಿಕೆ ಮಾಡ್ತಿದ್ರೆ ಹೇಗೆ? ಇಲ್ಲರಿ, ರಾತ್ರಿ ನಮ್ಮ ಮನೆಗೆ ಬರ್ತಾವ್ರಿ ಕುರಿ, ಅಗಲೇ ತೆಲ್ಯಾರ ಅಪ್ಪ ಅಣ್ಣ ಮೆಸಿ ಅಂತ ಬರ್ತವ್ರಿ. ಯಾವ್ಯಾವ ಏರಿಯಾದಲ್ಲಿ ಈ ಕುರಿ ಗಾಯಕರಾಗಿ ತಿರುಗಾಡಿಕೊಂಡು ಸಂಚಾರಿ ಕುರಿಗಳನ್ನು ತಾವು ನಿರ್ವಹಣೆ ಮಾಡ್ತೀರಿ? ಇಲ್ಲೇ ಇದೇ ಊರಲ್ಲೇ, ಆ ಕಡೆ ಈ ಕಡೆ ಅವ್ರ ಹೊಲ ಇವರಲ್ಲಿ ಹಿಡಿದು ಅವ್ರ ಹೊಲದಗಳ ಹಟ್ಟೆ ಹಾಕಿ ನಾವು ಮೆಸಿ ಅಂತ ಮನೆಗೆ ಬರ್ತವ್ರಿ. ಈ ಹೊಲವನ್ನು ಕಟಾವು ಮಾಡಿದ ನಂತರದಲ್ಲಿ ಆ ಹೊಲದಲ್ಲಿ ಈ ಹಟ್ಟಿ ಹಾಕೋದು ಅಥವಾ ಒಂದಷ್ಟು ಕುರಿ ತಪ್ಪಿಸೋದು ಇಂಥವನ್ನೆಲ್ಲ ಮಾಡ್ತಾರೆ, ಆ ರೀತಿಯಾಗಿ ತಾವು ಕೂಡ ಮಾಡ್ತಿರೋ ಹೇಗೆ? ಇಲ್ಲ ಸರ, ನಾವು ಹಿಡ್ಕೊಂತೀವಿ, ಆಗ ಅವರು ಬೇಡ ಅಂದಲ್ಲಿ ಬೇಡ, ಮೆಸಿಯಂದು ಹೊರಪ್ಪ ಅಂದ್ರೆ ಅಪ್ಪ ಅಣ್ಣ ಮೆಸಿಯಂದು ಹೋಗ್ತೀವಿ ಸರ್. ಪಾಮಣ್ಣವರೇ, ತಮಗೆ ಈ ಒಂದು ಕುರಿ ಸಾಕಾಣಿಕೆಗೆ ದಿನನಿತ್ಯ ಕೂಡ ಎಚ್ಚರ ಜತನದಿಂದ ಇರಬೇಕಾಗ್ತದೆ. ಒಂದು ಚೂರು ಮಾರಿದ್ವಿ ಕುರಿಗಳು ತಪ್ಪಿಸ್ಕೊಂಡು ಹೋಗ್ತವೆ ಅಥವಾ ಬೇರೆ ಅನ್ಯ ಪ್ರಾಣಿಗಳಿಗೆ ತುತ್ತಾಗ್ತವೆ, ಇಂಥ ಸಂದರ್ಭದಲ್ಲಿ ತಾವು ಭಾಳಷ್ಟು ಮುತುವರ್ಜಿಯನ್ನು ವಹಿಸ್ಬೇಕಾಗ್ತದೆ. ಹೇಗೆ ಇಷ್ಟು 100 ಕುರಿಗಳನ್ನು ಒಬ್ಬರೇ ಹೇಗೆ ನಿರ್ವಹಣೆ ಮಾಡ್ತೀರಿ? ಇಬ್ಬರು ಅದೀವಿ ಸರ್, ಅವು ಒಂದೊಂದು ಸತ್ರು ಹೋಗವ್ರಿ, ಕಳೆದ್ರೆ ಹೋಗವ, ಅವು ಕುಡ್ಕೋಕೇನಿಲ್ಲ, ಮತ್ತು ಸಿಕ್ಕೋ ಸಿಗಲಿ ಸಿಗಲಾರ್ದು ನಮ್ಮ ತಾಕಿರ್ತಾವೆ ಸರ್, ಪಾವನೆ ಮಾಡ್ತೀವಿ. ಹಾಗಾದ ನಾಯಿ ತಿಂತಾವೆ, ನರಿ ತಿಂತಾವೆ, ಹೋಗೋದು ಆಗೋದು ಸರ್. ಸಾಮಾನ್ಯವಾಗಿ ಬೆಳಗ್ಗೆ ಎಷ್ಟು ಹೊತ್ತಿಗೆ ಹೋಗ್ತೀರಿ ಮತ್ತು ಸಂಜೆ ಪುನಃ ಊರಿನ ಕಡೆಗೆ ಎಷ್ಟೊತ್ತಿಗೆ ಮತ್ತಿರು ಮರಳಿ ವಾಪಸ್ ಬರ್ತೀರಿ? ಮುಂಜಾನೆ 6 ಗಂಟೆಗೆ ಹೋಗ್ತೀವಿ ಸರ್, ರಾತ್ರಿ 8 ಗಂಟೆಗೆ ಬರ್ತೀವಿ. ಬಂದು ನಾವು ಎಲ್ಲ ನೋಡ್ಕೊಂತೀವ್ರಿ, ಈ ದೋಸು ಮತ್ತು ಒಂದೊಂದು 2 ಕಳಿತಿರ್ತವ್ರಿ, ದಂಗ ಹಿಂಗೆ ಹಾಕು. ಸರಾಸರಿಯಾಗಿ ಒಂದು ಕುರಿ ಮರಿ ತಪ್ಪಿಸ್ಕೊಳ್ತು ಅಥವಾ ಅದು ಇದಾಯಿತು ಅನ್ನೋದನ್ನು ಅದನ್ನು ನೋಡ್ಕೊಳ್ಳೋದು ಒಮ್ಮೆಲೆ ರಾತ್ರಿ ಹೊತ್ತು ನೋಡ್ಕೊಳ್ತಿರೋ ಅಥವಾ ಅಲ್ಲೇ ಓದಲ್ಲಿ ಎಲ್ಲಾದರೂ ಆಗಿಂದಾಗೆ ನೋಡ್ಕೊಂಡು ಎಚ್ಚರದಿಂದ ಇರ್ತೀರೋ ಹೇಗಂತ? ತಿರುಗಿ ಮುಂಜಾನೆ ನೋಡ್ಕೊಂತೀವಿ ಸರ್, ಕುರಿ 6 ಗಂಟೆಗೆ ಹೊರಗೆ ಬಿಡ್ತಿವಲ್ಲ ಅವಾಗ ನೋಡ್ಕೊಂತೀವಿ ಸರ್, ಮತ್ತು ಹುಡುಕಿ ಆಡ್ತೀವಿ, ಸಿಕ್ಕರೆ ಸಿಗ್ತಾವೆ ಇಲ್ಲ ಸರ್. ಈ ರೀತಿಯಾಗಿ ಒಂದು ಸರಿ ಹೋದಂಥ ಮರಿ ಕಳೆದು ಹೋಗಿದ್ದು ಸಿಕ್ಕಂಥ ಉದಾಹರಣೆ ಹಿಂದಿನ ದಿನಗಳಲ್ಲಿ ಏನಾದರೂ ಇದೆಯಾ? ತಪ್ಪಿಸ್ಕೊಂಡು ತಿರ್ಗಿ ಮರುದಿನ ವಾಪಸ್ ಬಂದಿದ್ದು ಅಥವಾ ತಿರ್ಗಿ ಎಲ್ಲಾದರೂ ಸಿಕ್ಕಿದ್ದು ಅಥವಾ ಯಾರಾದರೂ ಹಿಡ್ಕೊಂಡು ಹೋಗಿ ಕರ್ಕೊಂಬಂದು ಬಿಟ್ಟಿದ್ದು? ಒಂದೊಂದು ಸಿಕ್ಕರೆ ಸಿಗ್ತಾವೆ ಸರ್, ಸಿಗಲಿಕ್ರಿಲ್ಲ, ನಾಯಿ ತಿಂದ್ರೆ ಸಿಗಲ್ಲ ಸರ್, ಮನುಷ್ಯರು ತೆಗಿದ್ರೆ ಸಿಗ್ತಾವೆ. ಪಾಮಣ್ಣವರೇ, ಈ ಕುರಿ ಸಾಕಾಣಿಕೆ ಮಾಡುವಂಥದ್ದು ಭಾಳಷ್ಟು ಕಷ್ಟದಾಯಕ. ಹುಲ್ಲುಗಾವಲು ಅಥವಾ ಎಲ್ಲೋ ಒಂದಿಷ್ಟು ಮೇಯಿಸ್ಕೊಳ್ಳೋಕ್ಕೆ ಎಲ್ಲ ಅವಕಾಶ ಇತ್ತು, ಮೇಯಿಸ್ಕೋಬೋದು, ಇರಲಿಲ್ಲ ಅಂದರೆ ಕಷ್ಟ. ಇನ್ನೂ ವಿಶೇಷವಾಗಿ ಹೇಳಬೇಕಾದ್ರೆ ಈ ಹುಲಿಹೈದರ್ ಗ್ರಾಮ ಕನಕಿರಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಳೆಗಾಲವನ್ನು ಹೊರತುಪಡಿಸಿ ಮಳೆಗಾಲದಲ್ಲಿ ಕೂಡ ಒಂದು ರೀತಿ ಕಷ್ಟ, ಇನ್ನು ಬೇಸಿಗೆ ಕಾಲದಲ್ಲಿ ಈ ಹುಲ್ಲು ಅಥವಾ ಮೇವಿನ ಕಷ್ಟ, ಈ ಎರಡು ಕಾಲವನ್ನು ಹೇಗೆ ತಾವು ನಿರ್ವಹಿಸ್ತೀರಿ? ನಮಗೆ ಈದ ಬಾಳಿ ಬೇಕಂತೇಳಿ ಅದನ್ನ ಕಾಪಾಡ್ತೀವಲ್ಲ ಸರ್, ಹಂಗೆ ಏನಯ್ಯಪ್ಪ ಅನ್ನೋದು ಮೆಸಿ ಅಂತ ಬರ್ತೀವಿ ಸರ್. ಎಲ್ಲರ ಮಾಗಣಕ್ಕೆ ಪಾಗಣಕ್ಕೆ ಹೋಗಿ ಸರ್, ಮಳೆಗಾಲದಲ್ಲಿ ಇಲ್ಲೇ ಮೇಯಿಸ್ತೀವಿ ಸರ್, ಎಲ್ಲರ ನಾವು ಬೀಳ್ಕೊಂತೀವಿ, ಇಲ್ಲಕ್ಕೆ ನಂದ್ರೆ ಎಲ್ಲರ ಕೇಳ್ಕೊಂಡು ಮೆಸಿ ಅಂತ ಹೋಗಿ. ಬೇಸಿಗೆ ಕಾಲದಲ್ಲಿ ಮಗಣಕ್ಕೆ ಹೋಗಿ ಸರ್, ಮಗಣಕ್ಕೆ ಹೋಗಿ ನಮ್ಮ ಹೆಂಡ್ರ ಮಕ್ಕಳು ನಮ್ಮ ಜೀವನ ಪಾವನ ಮಾಡ್ಕೊಂಡು ಮಳೆ ಬರ್ತೀವಿ. ಅಲ್ಲಿ 2 ತಿಂಗಳು 3 ತಿಂಗಳು ಇರ್ತದೆ ಸರ್, ಮಳೆ ಬರತ್ತಾನೆ ಇರ್ತೀವಿ. ಇಲ್ಲಿ ಮಳೆ ಬಂದ್ಗಳು ಇಲ್ಲಿ ಬಂದ್ಬಿಡ್ತು, ಅವರು 8 ವಟ್ಟೆ ಅನ್ನ ಕೊಡ್ತಾರೆ ಸರ್, ಉಣೋದು ಬರೋದು, ಮತ್ತು ಏನಾದ್ರೆ ಏನು ಸೌಕರ್ಯಕ್ಕಿಲ್ಲ, ನಮ್ಮ ಭಾಳ ನಾವು ನೋಡ್ಕೊಂಡು ಬರೋ. ಪಾಮಣ್ಣವರೇ, ಒಂದು ಕುರಿ ತಾವು ಈ ವಿಶೇಷವಾಗಿ ಆಡು ಏನಾದರೂ ಸಾಕ್ತೀರಾ ಅಥವಾ ಕುರಿ ಮರಿಗಳೇನಾದರೂ ಸಾಕ್ತೀರಾ ಅಥವಾ ಟಗರು ಮರಿಗಳನ್ನ ಏನಾದರೂ ಸಾಕ್ತೀರಾ, ಯಾವ ಥರ ತಳಿನ ಸಾಕಾಣಿಕೆ ಮಾಡ್ತಾಯಿದ್ದಾರೆ? ಏನಿಲ್ಲ ಸರ್, ಕುರಿ ಆಟ ನಮಗೆ ಟಗರ ಮರಿ ಬಿಟ್ಟಿದ್ರು ಕೊಡ್ತೀವಿ, ನಮ್ಮ ಮನೆಗೆ ಖರ್ಚಿಗೆ ನಮ್ಮ ಮಟ್ಟಿಗೆ ಬಟ್ಟಿಗೆ ನೋಡ್ಕೊಂಡು ಹೋಗ್ತೀವಿ ಸರ್. ಸಾಮಾನ್ಯವಾಗಿ ಒಂದು ಸೂಲಿಗೆ ಎಷ್ಟು ಮರಿಗಳನ್ನು ಹಾಕುತ್ತೆ ಒಂದು ಕುರಿ? ಒಂದು ಕುರಿ ಒಂದು ಸಲ ಇದ್ರೆ ಒಂದು ಐತೆ ಸರ್, ಅದು 50 ಕುರಿ ಇದ್ರೆ 50 ಮರಿ ಹುಟ್ಟುತ್ತೆ ಸರ್. 50 ಮರಿಗೆ 20 ಮರಿ ನಾವು ಕೊಟ್ರನ್ನ 20 ಮರಿ ನಮ್ಮ ಬಾಳೆವಾಗುತ್ತೆ ಸರ್. ಈ ರೀತಿ ನಿರಂತರವಾಗಿ ಒಂದು ವರ್ಷಕ್ಕೆ 2 ಮರಿ ಆಗ್ತದೆ ಅಂತ ಹೇಳಿದ್ರೆ, ಆದರೆ ಒಂದು ಸಾರಿ ಹಾಕಿದಂಥ ಮರಿ ಎಷ್ಟು ವರ್ಷಗಳ ಕಾಲ ನಿಮ್ಮಲ್ಲಿ ಬೆಳೆಸಲಿಕ್ಕೆ ಅಥವಾ ನಿರಂತರವಾಗಿ ಬೆಳೆಸ್ತೀರಿ ಮತ್ತು ಬೆಳೆಸಿ ಅವುಗಳನ್ನು ಮಾರಾಟ ಮಾಡಲಿಕ್ಕೆ ಹೇಗೆ ಇದು ಮಾಡ್ತೀವಿ? ಏನಿಲ್ಲ ಸರ್, ಒಂದು ಮರಿ ಐತೆ ಅಂದ್ರೆ ನಾವು ಸಣ್ಣ ಎಳೆ ಮರಿ ಏನಿರ್ತಲ್ಲ ಟಗ್ರ ಮರಿ 3,000 2,000 ಕೊಡ್ತೇವೆ ಸರ್. ಅದ್ರಾಗೇನು ಸತ್ತು ಹೋಗವ ಮತ್ತು ಆಮೇಲೆ ಕೊಂಡ್ಲಾರ್ದು ಸಾಯ್ತೇವೆ, ಇಷ್ಟ ಸ್ವಲ್ಪ ಕಾಪಾಡ್ಕೊಂಡು ಹೋಗ್ಬಿಡ್ತೀವಿ ರೀ. ಈ ಕೆಲವೊಮ್ಮೆ ಮಳೆಗಾಲದಲ್ಲಿ ಈ ಬೇರೆ ಬೇರೆ ಮಳೆಗೆ ಸಾಂಕ್ರಾಮಿಕ ರೋಗಗಳು ಬರುವಂಥದ್ದು, ಬೇರೆ ಬೇರೆ ಕೀಟಗಳು ಹುಳುಗಳು ಆವರಿಸುವಂಥದ್ದು ಇಂಥದ್ದು ಸಹಜವಾಗಿರ್ತವೆ ಪ್ರಕೃತಿಯಲ್ಲಿ. ಅಂಥವು ಬಂದಾಗ ಅವುಗಳನ್ನು ನಿವಾರಣೆಗೆ ಅಥವಾ ಈ ಪಶು ವೈದ್ಯಕೀಯ ಇಲಾಖೆನಾಗಲಿ ಅಥವಾ ಡಾಕ್ಟರ್ನ ಸಂಪರ್ಕ ಮಾಡಿ ಹೇಗೆ ಅವುಗಳಿಗೆ ಚಿಕಿತ್ಸೆ ಇದನ್ನೆಲ್ಲ ಕೊಡ್ತೀರಿ? ಏನಿಲ್ಲ ಸರ್, ಸ್ವಲ್ಪ ಕುರಿ ಕರಗಾತಂದ್ರೆ ಬಿಲ್ಲಮೇಲೆ ಮಾಡ್ತೀವಿ, ಜೋಬೆಡ್ ಮಾಡ್ತೀವಿ, ಟಾರಮಿಷನ್ ಐತಿ ಅದನ್ನು ಮಾಡ್ತೀವಿ ಸರ್. ಇಷ್ಟ ನಾವು ಮಾಡ್ಕೊಂತ ಹೋಗಿವಿ. ಕುರಿ ಏನಾರು ಮೇಲಿಲ್ಲ ಅಂದ್ರೆ ಎಣ್ಣೆ ತಂದು ಹಾಕ್ತೀವಿ ಸರ್, ಡಾಕ್ಟರ್ ತಗೋಕಿವಿ ಎಣ್ಣೆ ಬರ್ಸಂತು ಹಾಕ್ತೀವಿ. ಈ ಥರ ಒಂದು ಹಿಂದಿನ ದಿನಗಳಲ್ಲಿ ತಮ್ಮ ಅನುಭವಕ್ಕೆ ಬಂದ ರೀತಿ ಏನಾದರೂ ನೆನಪಿದೆಯಾ? ಏನಿಲ್ಲ ಸರ್, ನಮಗೆ ಅದು ಇವ ಎಣ್ಣೆ ಮಾಡ್ತೀವಿ. ಪಾಮಣ್ಣವರೇ, ಈ 100 ಕುರಿಗಳನ್ನು ಈಗಾಗಲೇ ಸಾಕಾಣಿಕೆ ಮಾಡ್ತಾ ಇದ್ರಿ, ಮೊದಲು ಎಷ್ಟು ಕುರಿಗಳನ್ನು ಎಲ್ಲಿಂದ ತಂದಿದ್ರಿ, ಅದು ಕಾಲಕ್ರಮೇಣ ಎಷ್ಟು ಸೂಲಿ ಆದ ನಂತರ ದ್ವಿಗುಣಗೊಳ್ತಾ ಹೋಯ್ತು? ಮೊದಲೇ ನಮ್ಮ 15 ಕುರಿ ಇದ್ದು ರೀ, ನಾವು ಇನ್ನೊಬ್ರು ಸರಿ ಬೆಲೆ ಒಂದು 15 ಹಿಡ್ಕೊಂಡಿದ್ವಿ, 30 ಕುರಿ ಇದ್ದ 100 ಮಾಡಿವ್ರಿ ಇಷ್ಟು. ಈಗ ಇಬ್ಬರು ಮೇಯಿಸ್ತಾ ಇದ್ದಾರೆ, ಒಟ್ಟಿನಲ್ಲಿ ಇಬ್ಬರು ಕೂಲಿಗೆ ಇಡ್ತದ? ಗಿಡ ಸರ್, ಒಂದು ಸೂಲಿ ಇದ್ರೆ 50 ಮರಿ ಬಿದ್ದೆ ಅಂದ್ರೂ 20-25,000 ರೂಪಾಯಿ ನಾವು 6 ತಿಂಗಳಿಗೆ 9 ತಕ್ಕಂತೀವಿ ಸರ್. ಏನು ಮೆಸಿಗೆ ಅಂತ ಓದತ್ತಿಗೆ ಮತ್ತು ಹೊಲ್ದವ್ರಿಗೆ ಕೊಡ್ಬೇಕು ಸರ್. ಅವ್ರಿಗೆ ಇವ್ರಿಗೆ ಕೊಟ್ಟು ನಾವು ಡಾಕ್ಯುಮೆಂಟ್ ನೋಡ್ಕೊಂಡು ನಮ್ಮ ಖರ್ಚು ನೋಡ್ಕೊಂಡ್ರೆ 20,000 ಉಳಿ 6 ತಿಂಗಳದ. ಈ ಲೆಕ್ಕ ಹೇಗೆ ಇಡ್ತೀರಿ, ಇಷ್ಟು ಖರ್ಚಾಯಿತು, ಇಷ್ಟು ವೆಚ್ಚವಾಯಿತು, ಇಷ್ಟು ಮರಿಗಳು ಮಾರಾಟ ಮಾಡಿದ್ವಿ ಅಂತೇಳಿ? ಅಂದ್ರೆ ಅವ ಅಪ್ಪ ಇರ್ತಾರಲ್ಲ ಸರ್, ಅವ್ರಿಗೆ ನಾವು ಹೋಗಿ ಅವ್ರ ಕೈ ಕೊಡ್ತೀವಿ, ಅವ್ರ ಖರ್ಚು ಅವರು ಎಲ್ಲ ಹೇಳ್ತಾರೆ. ಒಟ್ಟಿನಲ್ಲಿ ಈ ಕುರಿ ಸಾಕಾಣಿಕೆ ಹೇಗೆ ಅನಿಸ್ತಾ ಇದೆ ಪವಣ್ಣವರ ತಮ್ಮ ಜೀವನದಲ್ಲಿ? ಒಳ್ಳೇದು ಅನಿಸ್ತದೆ ಸರ್, ಅದೇ ಕುರಿ ಸಾಕಾಣಿಕೆ ಮಾಡ್ಕೊಂಡು ಹೋಗೋದು ಭೇಷ ಅಂತ ನಮ್ಮ ಮನಸ್ಸಿಗೆ ಅನಿಸುತ್ತೆ. ಅನ್ನ ಮಾಡ್ಕೊಂಡು ಹೊಂಟು ಮನೆ ಜೀವನ ನಡೀತೈತಿ, ನಮ್ಮ ಕುಟುಂಬ ನಡೀತಿ. ಒಂದು ದಿನ ನಾವು ಹೋಗಲಿಲ್ಲ ಅಂದರೆ ಮರಿಗಳು ಉಪವಾಸ ಆಗ್ತವೆ, ಆದರೆ ನಮಗೆ ಆಸರಿಕೆ ಬೇಸರಿಕೆ ಅನ್ನುವಂಥದ್ದು ಇರ್ತದೆ. ಹಂಗಿದ್ದಂಥ ಸಂದರ್ಭದಲ್ಲಿ ಹೇಗೆ ಅದನ್ನು ನಿರ್ವಹಣೆ ಮಾಡ್ತೀರಿ? ಒಬ್ಬರು ಯಾರಾದರೂ ಹೋಗಲಿಲ್ಲ ಅಂದರೆ ಇನ್ನೊಬ್ಬರು ಅಥವಾ ಈ ರೀತಿ ಯಾಕೆ ಹೆಂಗೆ ಅದನ್ನು ನಿರ್ವಹಿಸ್ತೀರಿ? ನಾವು ಹೋಗಲ್ಲ ಅಂದ್ರೆ ಮನೆಗೆ ಹೋಗ್ಕರ್ ಸರ್, ಒಂದು ತಾಸುಗಳಿಗೆ ನಮ್ಮ ಮೇಂಡ್ರನ್ನಾರ ಬಿಟ್ಟು ನಾವು ಬೇಸರ ಹಸರ ಕಳ್ಕೊಂತೀವಿ. ಸಡನ್ನಾಗಿ ಆರೋಗ್ಯ ಸರಿ ಇರಲಿಲ್ಲ ಅಥವಾ ನಿಮಗೆ ಏನಾದರೂ ಇದಾಯಿತು, ಬೇರೆ ಎಲ್ಲೋ ಹೋಗಬೇಕಾಯಿತು, ಅಂಥ ಸಂದರ್ಭದಲ್ಲಿ 3-4 ದಿನಗಟ್ಟಲೆ ಬಿಟ್ಟು ಇರುವಂಥ ದಿನಗಳು ಪ್ರಸಂಗ ಬಂತು, ಅಂಥ ಸಂದರ್ಭದಲ್ಲಿ ನಮ್ಮ ತಮ್ಮನಾರಲ್ಲಿ ಅಣ್ಣರಲ್ಲಿ ಯಾರಿಗಾರ ದೋಸ್ತ್ ಇರ್ತಾನಲ್ಲ ಅವ್ರಿಗೆ ಬಿಟ್ಟು ಹೋಗಿ ಸರ್. ಕುರಿ ಇಕ್ಕೆ ಹಾಕುವಂಥದ್ದು, ಇವುಗಳನ್ನು ಗೊಬ್ಬರ ಮಾಡುವಂಥದ್ದು ಇಂಥವನ್ನು ಏನಾದರೂ ಮಾಡಿ ಮಾರಾಟ ಮಾಡಲಿಕ್ಕೆ ಏನಾದರೂ ಪ್ರಯತ್ನ ಪಟ್ರ? ನಮಗೆ ಗೊಬ್ಬರ ಬೇಕಿಲ್ಲ ಅಂದ್ರೆ ಬದಲಿಯರು ಕೊಡ್ತೀವಿ ಸರ್, ಒಂದು ಟ್ರಿಪ್ ಗೊಬ್ಬರ ಟಾಕ್ರಿ 3,000 2,000 ಕೊಡ್ತೀವಿ, ಅದರಿಂದ ಕೂಡ ಆದಾಯ ಬರ್ತದೆ. ಕೆಲವೊಂದು ಸಂದರ್ಭದಲ್ಲಿ ಸಾಂಕ್ರಾಮಿಕ ರೋಗಗಳು ಬಂದು ರಾಸು ರಾಸುಗಟ್ಟಲೆ ಸಾಯುವಂಥ ಪ್ರಸಂಗ ಕೂಡ ಇರ್ತವೆ. ಅಲ್ಲಿ ಕೇಳಿದ್ದೀವಿ ಪೇಪರಲ್ಲಿ, ಮಳೆಗೆ ಗುಡುಗೆ ಸಿಡಿಲಿಗೆ ಸತ್ತಂಥ ಮರಿಗಳು ಕೂಡ ನೋಡಿದ್ದೇವೆ. ಆದರೆ ಅಂಥ ಸಂದರ್ಭ ಏನಾದರೂ ಬಂದರೆ ಅವುಗಳ ಮುನ್ನೆಚ್ಚರಿಕೆಯಾಗಿ ಈ ರಕ್ಷಣೆಗಾಗಿ ಹಟ್ಟಿ ನಾವು ಏನಾದರೂ ಮಾಡಿಕೊಂಡ್ರೆ? ಏನಿಲ್ಲ ಸರ್, ಅವ್ಕೆ ಚಾಟಿಲ್ಲ ಏನಿಲ್ಲ, ನಾವು ರೋಗ ಬಂದ್ರೂ ಎಣ್ಣೆ ತಂದು ಅಂತ ಮಾಡ್ತೀವಿ, ಇದು ದೋಸೆ ಇರ್ತಾವೆ ಮತ್ತು ಹೋದೋಸು ಶಿವನೆಚ್ಚ ಸರ್ ಅಷ್ಟು. ಒಟ್ಟಿನಲ್ಲಿ ಹೇಗೆ ಅನಿಸ್ತಾ ಇದೆ ಕೃಷಿ ಜೀವನ? ನಮ್ಗೆ ಅದೇ ಬೇಸ ಅನಿಸ್ತದೆ ಸರ್, ಒಟ್ಟು ಅವು ಕುರಿನ ಮಾಡ್ಬೇಕು ಅನಿಸ್ತದೆ ಸರ್ ನಮ್ಮ ಜೀವನ. ಅವುಗಳು ಬದುಕಿಸಬೇಕು, ಅವುಗಳ ಜೊತೆ ನಾವು ಕೂಡ ಬದುಕಬೇಕು ಅನ್ನೋಂಥ ಆಸೆ. ಹ್ಞೂ ಸರ್. ಹೇಗೆ ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಏನಾದರೂ ಯೋಚನೆ ಇದೆಯಾ ಪಾಮಣ್ಣವರ? ಮತ್ತೇನಿಲ್ಲ ಬಿಡಿ ಸರ್, ಕುರಿ ಬಿಟ್ಟು ನಮಗೆ ಬೇರೆ ಯೋಚನೆ ಏನಿಲ್ಲ. ಅದೇ ಕುರಿಯಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸಂಖ್ಯೆಯನ್ನು ಬೆಳೆಸ್ಕೊಳ್ಬೇಕು, ಇನ್ನೂ ಹೆಚ್ಚು ಹೆಚ್ಚು ಮಾಡಿಸ್ಕೊಳ್ಬೇಕನ್ನೋಂತ ಏನಾದರೂ? ಏನು ಬೇಡ ಸರ್, ಹೆಚ್ಚಿಗೆ ಆದಂಗೆಲ್ಲ ಮಾರದ, ನಮ್ಮ ಅಪ್ಪ ಅಮ್ಮನ ಜೀವನ ನೋಡ್ಕೊಂತ ಹೋಗೋದು ಅವನ ಮೆಸದು. ಒಟ್ಟಿನಲ್ಲಿ ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲ ಸುಖವಾಗಿರ್ಲಿಕ್ಕೆ ಸಾಧ್ಯ ಕುರಿಗಳಲ್ಲಿ? ನಾವು ಕುರಿಗಳಲ್ಲೇ ಸಾಧ್ಯ ಸರ್, ಮತ್ತು ಬೇರೆ ಮಾಡಿದ್ರೆ ನಮ್ಮನ್ನು ದುಡಿಯೋಕ್ಕಾಗಲ್ಲ ಸರ್, ಅದನ್ನ ಮಾಡ್ಕೊಂತವ್ರು ಸಾಧ್ಯ, ನಾವು ಅದನ್ನು ಮಾಡಿ ಅದೇ ಜೀವನ ಮಾಡ್ತೀವಿ ಸರ್. ಧನ್ಯವಾದಗಳು ಪಾಮಣ್ಣವರ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕುರಿ ಸಾಕಾಣಿಕೆ ಅನುಭವವನ್ನು ಹಂಚಿಕೊಂಡಿದ್ದೀರಿ, ಧನ್ಯವಾದಗಳು. ನಮಸ್ಕಾರ ಸರ್. ಇದುವರೆಗೂ ಕುರಿ ಸಾಕಾಣಿಕೆಯ ಅನುಭವ ಕುರಿತು ಪಾಮಣ್ಣವರೊಂದಿಗಿನ ಸಂದರ್ಶನ ಕೇಳಿದರೆ ಸಂದರ್ಶಕರು ಬಿ ಪ್ರಸಾದ್.